ರಾಜ್ಯ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಭದ್ರತಾ ಕೊಠಡಿಯಲ್ಲಿ ಮತಯಂತ್ರಗಳು ಭದ್ರ, ನಾಡಿದ್ದು 13ರಂದು ಮತ ಎಣಿಕೆ. ಮತದಾನ ಪ್ರಮಾಣ ಹೆಚ್ಚಳ, ರಾಜಕೀಯ ಪಕ್ಷಗಳ ಮುಖಂಡರಿಂದ ಮತದಾರರಿಗೆ ಅಭಿನಂದನೆ. ತಂತ್ರಜ್ಞಾನದಲ್ಲಿ ಅನ್ವೇಷಣೆ ಮತ್ತು ಸಂಶೋಧನೆಗೆ ಹೆಚ್ಚು ಒತ್ತು, ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದ ದಕ್ಷಿಣ ಒಳನಾಡಿನ ಹಲವು ಭಾಗಗಳಲ್ಲಿ ಭಾರಿ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಕರ್ನಾಟಕ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ರೈತ ಆದಾಯ ದ್ವಿಗುಣಗೊಳಿಸುವ ಮಾರ್ಗೋಪಾಯಗಳನ್ನು ಕುರಿತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಂ ಹನುಮಂತಪ್ಪ ಅವರೊಡನೆ ಸಂದರ್ಶನ ಕೇಳೋಣ ಮತ್ತು ಬಿದಿರು ಉತ್ಪಾದನೆ ಮಾರಾಟ ಕುರಿತು ಮಾಹಿತಿಯನ್ನು ಆಲಿಸೋಣ. ಪೇಟೆ ಧಾರಣೆ ಹಾಗಾದರೆ ಬನ್ನಿ, ಮೊದಲಿಗೆ ರೈತ ಆದಾಯ ದ್ವಿಗುಣಗೊಳಿಸುವ ಮಾರ್ಗೋಪಾಯಗಳ ಕುರಿತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಹನುಮಂತಪ್ಪ ಅವರೊಡನೆ ಸಂದರ್ಶನವನ್ನು ಆಲಿಸೋಣ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತಕ್ಕಂಥ ಮಾರ್ಗೋಪಾಯಗಳು ಏನೇನಿದ್ದಾವೆ, ರೈತರ ಆದಾಯ ಸದ್ಯದ ಪರಿಸ್ಥಿತಿಯಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿರಬಹುದು, ನಮ್ಮ ಭಾರತ ದೇಶದಲ್ಲಿ ಹೇಗಿದೆ. ಈಗಾಗಲೇ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಹಲವಾರು ಯೋಜನೆಗಳನ್ನು ಹಾಕ್ಕೊಂಡು ರೈತರ ಆದಾಯವನ್ನು ದ್ವಿಗುಣ ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆಯಲ್ಲಿ ಸಾಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ರೈತರ ಆದಾಯವನ್ನು ದ್ವಿಗುಣಗೊಳಿಸಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಇದೆ, ಹೇಗೆ ಮಾಡಬೇಕು ರೈತರು, ಹೇಗೆ ಮುಂದುವರಿಬೇಕು ಅಂತಕ್ಕಂಥ ಹಲವಾರು ವಿಷಯಗಳನ್ನು ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಡಾಕ್ಟರ್ ಹನುಮಂತಪ್ಪ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಹನುಮಂತಪ್ಪ ಅವರೇ. ನಮಸ್ತೆ, ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಹೇಳಿ, ಮೊದಲನೇದಾಗಿ ತಾವು ಸಾಕಷ್ಟು ವರ್ಷದಿಂದ ಕೃಷಿ ಕ್ಷೇತ್ರದಲ್ಲಿ ಅನುಭವ ಇದೆ, ಜೊತೆಗೆ ಬೇರೆ ಬೇರೆ ಒಂದು ವಿಶ್ವವಿದ್ಯಾಲಯದಲ್ಲಿ ಕೆಲಸವನ್ನು ಮಾಡಿದ್ದೀರಿ, ಏನು ಅನಿಸುತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ರೈತರ ಆದಾಯ ಯಾವ ಹಂತದಲ್ಲಿದೆ ಅಂತೀರಿ? ರೈತರ ಆದಾಯ ಜಾಸ್ತಿ ಆಗ್ತಾ ಇದೆ ಅಂತೀರಾ, ಅಥವಾ ಇನ್ನೂ ಸಾಕಷ್ಟು ಉತ್ತಮ ರೀತಿಯಿಂದ ಆಗಬೇಕಾಗಿದೆ ಅಂತೀರಾ? ಹೇಗೆ ರೈತರ ಆದಾಯ ಇನ್ನೂ ಸಾಕಷ್ಟು ಉತ್ತಮ ರೀತಿಯಿಂದ ಆಗಬೇಕಾಗಿದೆ? ಈಗಾಗಲೇ ಆಧುನಿಕ ಬೇಸಾಯ ಕ್ರಮಗಳನ್ನು ಕೆಲವೊಂದು ರೈತರು ಅಳವಡಿಸಿಕೊಂಡು ಅವರ ಆದಾಯವನ್ನು ಹೆಚ್ಚಿಸಿಕೊಳ್ತಾ ಇದ್ದಾರೆ. ಇದಕ್ಕೆ ಮುಖ್ಯವಾಗಿ ಏನಂತಂದರೆ, ನಮ್ಮ ಕರ್ನಾಟಕದಲ್ಲಾಗಿರ್ಬೋದು, ನಮ್ಮ ದೇಶದಲ್ಲಾಗಿರ್ತಕ್ಕಂಥದ್ದು, ಹೆಚ್ಚಿನ ಒಂದು ರೈತರು ಇರ್ತಕ್ಕಂಥದ್ದು ಅಂತಂದರೆ ಇಡವಳಿದಾರರು ಅಂತಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರೇ ಹೆಚ್ಚಾಗಿ 100-80% ಭಾಗ ಸಣ್ಣ ಮತ್ತು ಅತಿ ಸಣ್ಣ ರೈತರು. ಇದರಲ್ಲಿ ನೀವು ಹೇಳಿದಾಗ ಈಗಾಗಲೇ ಜಾಸ್ತಿ ನಮ್ಮ ಒಣ ಬೇಸಾಯದ ರೈತರೇ ಹೆಚ್ಚಾಗಿದೆ, ಮಳೆ ಆಶ್ರಯದಿಂದ ಬರ್ತಕ್ಕಂಥ ಬೆಳೆಗಳನ್ನು. ಇಂಥ ಒಂದು ಬೆಳೆಗಳು ಅನಿಶ್ಚಿತವಾಗಿರೋದ್ರಿಂದ ನಾವು ಮಾಡಬೇಕಾದ್ರೆ ಒಳ್ಳೆ ಪ್ಲಾನ್ ಮಾಡಿ ಯಾವ ರೀತಿ ಮಾಡಬೇಕು, ಯಾವ ಬೆಳೆಗಳನ್ನು ಹಾಕಬೇಕು, ಯಾವ ಇದನ್ನು ಹಾಕಬೇಕು, ಯಾವ ರೀತಿ ಮಾಡಿದರೆ ನಮ್ಮ ಆದಾಯ, ಪ್ರಧಾನಮಂತ್ರಿಗಳ ಒಂದು ಕನಸು ಏನಂತಂದರೆ ರೈತರ ಆದಾಯ ದ್ವಿಗುಣಗೊಳಿಸಬೇಕು, ಯಾವ ರೀತಿ ಮಾಡಬೇಕಂತಂದು ಅವರ ಒಂದು ಇದನ್ನು ನಾವು ನೆನೆಸು ಮಾಡಬೇಕಂದ್ರೆ ಸಾಕಷ್ಟು ಆಧುನಿಕ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಳ್ಳೋ ಜೊತೆಗೆ ನಾವು ಮುಖ್ಯವಾಗಿ ಮಾರುಕಟ್ಟೆಯಲ್ಲಿ ಯಾವ ಬೆಳೆಗೆ ಹೆಚ್ಚಿನ ಒಂದು ಬೆಲೆ ಸಿಗುತ್ತದೋ ಅಂಥ ಬೆಳೆಗಳನ್ನು ಆಯ್ಕೆ ಮಾಡಬೇಕು. ಅದರ ಜೊತೆಗೆ ಸಮಗ್ರವಾಗಿ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡಲ್ಲಿ ಮಾತ್ರ ನಾವು ಲಾಭ ಮಾಡೋಕ್ಕೆ ಸಾಧ್ಯ. ಮುಖ್ಯವಾಗಿ ಏನಂತಂದರೆ ಕೃಷಿ ಜೊತೆಗೆ ಹೈನುಗಾರಿಕೆ, ಹೈನುಗಾರಿಕೆ ಜೊತೆಗೆ ತೋಟಗಾರಿಕೆ ಮತ್ತು ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಇವನ್ನು ಯಾವ ರೀತಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಒಂದೊಂದೇ ಕಾಂಪೋನೆಂಟ್ಸ್ ಆ್ಯಡ್ ಮಾಡಿಕೊಂಡು ಹೋಗ್ಬೇಕು, ಆ ಒಂದು ಭಾಗದಲ್ಲಿ ಯಾವ ಒಂದು ಬೆಳೆಗಳಿಗೆ, ಉದಾಹರಣೆ ಅಂತಂದರೆ ತೋಟಗಾರಿಕೆ ಬೆಳೆಗಳಾದರೆ ತರಕಾರಿ ಸ್ವಲ್ಪ ಬೆಳೆಗಳಾಕಿ ಅವನು ಮನೆಗೂ ಖರ್ಚಿಗಾಗಿರ್ಬೋದು, ಹೆಚ್ಚಿನ ಒಂದು ಮಾರ್ಕೆಟಲ್ಲಿ ಹೋದ ತಕ್ಷಣ ಏನಾಗತ್ತೆ ಅಂದ್ರೆ ಮಾರ್ಕೆಟಿನ ಒಂದು ಪ್ರೈಸ್ ಅಂದ ಒಂದು ಬೆಲೆ ಬಹಳ ಇಂಪಾರ್ಟೆಂಟ್. ರೈತರು ಎಲ್ಲ ಬೆಳೀತಾರೆ ಸಾಕಷ್ಟು, ಆದರೆ ಮಾರ್ಕೆಟ್ನಲ್ಲಿ ಅದು ಬೆಲೆ ಸಿಗದಿದ್ದಾಗ ಸ್ವಲ್ಪ ಅವರಿಗೆ ಸಮಸ್ಯೆ ಆಗುತ್ತೆ. ಕಾರಣ ಏನಂತ ಹಲವಾರು ಕಾರಣಗಳು, ಯಾಕಂದ್ರೆ ಅವರು ಮಾರ್ಕೆಟ್ಗೆ ಹೋಗೋದ್ರಕ್ಕಿಂತ ಮುಂಚೆ ಬೇರೆ ಯಾರಿಗೋ ಮಿಡ್ಲ್ ಮ್ಯಾನ್ಸಿಗಾಗಿರ್ಬೋದು, ಅವರು ತಗೊಂಡು ಮತ್ತೊಬ್ಬರಿಗೆ ಮಾರಾಟ ಮಾಡೋದ್ರಿಂದ ಇದಾಗುತ್ತೆ. ಅದಕ್ಕೋಸ್ಕರ ಅವರು ನೇರ ಮಾರ್ಕೆಟ್, ತರಕಾರಿ ಬೆಳೆಗಳಾದರೆ ಅವರು ಬೆಳೆದಿದ್ದವ್ರನ್ನು ಮತ್ತೆ ಅವ್ರ ಕನ್ಸ್ಯೂಮರ್ಸ್ಗೆ ಡೈರೆಕ್ಟಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾರ್ಕೆಟನ್ನು ಅಳಿಸ್ಕೊಂಡ್ರೆ ಮಾತ್ರ ಅವ ಒಂದು ಲಾಭ ಬರ್ತದೆ. ಇಂಥ ಒಂದು ತರಕಾರಿ ಬೆಳೆಗಳನ್ನು ಆಯ್ಕೆ ಮಾಡಕ್ಕೆ, ಉದಾಹರಣೆ ಬೀನ್ಸ್ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು. ಈ ಟೊಮೆಟೊ ಬೆಳೆ ಉದಾಹರಣೆ, ಭಾಳಷ್ಟು ನಾವು ಬೆಳೆದಾದಾಗ ಅದರದ್ದು ಕೆಡುವಂಥದ್ದು ಜಾಸ್ತಿ ಇದೆ, ಅಂಥ ಒಂದು ಸಂದರ್ಭದಲ್ಲಿ ನಾವು ಕೋಲ್ಡ್ ಸ್ಟೋರೇಜು ಅಥವಾ ಬೇರೆ ಬೇರೆ ಅದಕ್ಕೆ ಮೌಲ್ಯವರ್ಧಿತ ಇದನ್ನು ಮಾಡಬಹುದು, ಕಿಚಪ್ ಆಗಿರ್ಬೋದು. ಮುಖ್ಯವಾಗಿ ಒಂದು ವಿಚಾರ ಅಂತಂದ್ರೆ, ನೀವು ಹೇಳಿದ ಹಾಗೆ ನಮ್ಮ ಕರ್ನಾಟಕದಲ್ಲಿರ್ಬೋದು, ನಮ್ಮ ಭಾರತ ದೇಶದಲ್ಲಿ 70% ಭಾಗ ಸಣ್ಣ ಮತ್ತು ಅತಿ ಸಣ್ಣ ರೈತರು, ವಿಶೇಷವಾಗಿ ನೀರಾವರಿ ಅನುಕೂಲತೆ ಇಲ್ಲ, ಎಲ್ಲ ಒಣಬೇಸಾಯದ ರೈತರು 4-5 ಎಕರೆ ಭೂಮಿಯನ್ನು ಹೊಂದಿರ್ತಾರೆ. ಇವರನ್ನ ಟಾರ್ಗೆಟ್ ಆಗಿಟ್ಕೊಂಡ್ಬಿಟ್ಟು ಇವರ ಆದಾಯ ಮುಖ್ಯವಾಗಿ ದ್ವಿಗುಣ ಆಗಬೇಕಾಗಿದೆ. ಒಣಬೇಸಾಯ ಆಧಾರಿತ ಸಮಗ್ರ ಕೃಷಿಗಳನ್ನ ಮಾಡೋದಾದ್ರೆ ಏನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ? ಒಣಬೇಸಾಯ ಆಧಾರಿತ ಸಮಗ್ರ ಕೃಷಿಗಳನ್ನ ಏನೇನು ಮಾಡಬಹುದು ರೈತರು ಆದಾಯವನ್ನು ದ್ವಿಗುಣ ಮಾಡಲಿಕ್ಕೆ? ಈಗ ಒಣಬೇಸಾಯದ ಆಧಾರಿತ ಕೃಷಿ ಪದ್ಧತಿಗಳಂತಂದ್ರೆ ನಾವು ಆಡು ಸಾಗಾಣಿಕೆ ರೈತರ ಒಂದು ಅನುಗುಣವಾಗಿ 10-20 ಆಡು ಸಾಗಾಣಿಕೆ, ಅದು ನಾವು ಸ್ಟಾಲ್ ಪೆಡ್ ಫೀಡಿಂಗ್ ಅಂತಂತೀವಿ, ಒಟ್ಟಿಗೆ ಪದ್ಧತಿಯಲ್ಲಿ ಅವನ್ನ ಮೇಯಿಸ್ತಕ್ಕಂತ ಒಂದು ಆಡು ಸಾಕಾಣಿಕೆ ಅಂದ್ರೆ ಆಡುಗೆ ರೇಟು ಇದ್ದೇ ಇರ್ತದೆ, ಅದು ಕಡಿಮೆ ಆಗೋದಿಲ್ಲ, ಎಟಿಎಂ ಅಂತದ್ದು ಎನಿ ಟೈಮ್ ಮನಿ ಅಂತಂದು. ಸೊ ಆ ರೀತಿ ನಾವು ಆಡುಗಳನ್ನು ಸಾಕೋದ್ರಿಂದ ನಾವು ಒಂದೇ ವರ್ಷದಲ್ಲಿ ಇನ್ಕಮ್ ಅನ್ನ ಡಬಲ್ ಮಾಡಬಹುದು. ಅದ್ರ ಜೊತೆಗೆ ಸಣ್ಣ ಸಣ್ಣ ನರ್ಸರಿ ಆಕ್ಟಿವಿಟೀಸ್ ನಾವು ಏನಾದರೂ ಮಾಡಿದ್ರೆ ಬೇಡಿಕೆ ಅನುಗುಣವಾಗಿ, ಉದಾಹರಣೆ ತೆಂಗಿನ ನರ್ಸರಿ ಆಗಿರ್ಬೋದು, ಅಡಿಕೆ ನರ್ಸರಿ ಆಗಿರ್ಬೋದು, ಬೇರೆ ಬೇರೆ ಮೆಣಸಿನಕಾಯಿ ನರ್ಸರಿಗಳು ಕೆಲವೊಂದು ಮಾರ್ಕೆಟಲ್ಲಿ ಉಂಟು, ಅಂತ ಮಾಡಿದಾಗ ಸಹ ನಮಗೆ ಲಾಭ. ನರ್ಸರಿ ಅದನ್ನು ಬೇಡಿಕೆಗೆ ಅನುಗುಣವಾಗಿ ಇದನ್ನೇ ಮಾಡಬೇಕಂತಲ್ಲ, ಆ ಭಾಗದಲ್ಲಿ ಯಾವ ರೀತಿ ಬೇಡಿಕೆ ಇದೆ ಅದನ್ನು ನಾವು ಮಾಡೋದ್ರಿಂದ ಚೆನ್ನಾಗಿ ನಾವು ಲಾಭ ಮಾಡೋದು. ಅದ್ರ ಜೊತೆಗೆ ಜೇನು ಸಾಕಾಣಿಕೆ, ಜೇನು ಪೆಟ್ಟಿಗೆ ನಾವು ಇಟ್ಟರೆ ಜೇನಲ್ಲಿ ಸಾಕಷ್ಟು ರೈತರು ಬರೀ ಜೇನು ಸಾಕಾಣಿಕೆಯಿಂದನೇ ಲಾಭ ಮಾಡ್ತಂದ್ರೆ ಅಲ್ಲಿ ಒಂದು ಬೆಳೆಗಳು, ಕೃಷಿ ಬೆಳೆಗಳಿಗೂ ಅನುಕೂಲ ಆಗುತ್ತೆ, ಉದಾಹರಣೆ ಸೂರ್ಯಕಾಂತಿ ಅಥವಾ ಗುರೆಳ್ಳು ಇಂಥ ಬೆಳೆ ಪದ್ಧತಿಗಳಿಗಂತೂ ಜೇನು ಸಾಕಷ್ಟು ಆಕರ್ಷಣೆ ಆಗ್ತದೆ. ಅಲ್ಲಿ ಜೇನಿಗೆ ಸಿಗ್ತಕ್ಕಂಥ ಹೂವುಗಳು ಸಾಕಷ್ಟು ಇದ್ದಲ್ಲಿ ಇಂಥ ಜೇನು ಸಾಕಾಣಿಕೆ ಕೂಡ ಸಾಕಷ್ಟು ಲಾಭ ಮಾಡಬಹುದು. ಮತ್ತು ಇನ್ನು ಅನೇಕ ಅಂತಂದರೆ ಬೇರೆ ಬೇರೆ ನಾವು ಹಸು ಸಾಕಾಣಿಕೆ, ಎಮ್ಮೆ ಸಾಕಾಣಿಕೆ, ಕುರಿ ಸಾಕಾಣಿಕೆ ಇದನ್ನು ಪದ್ಧತಿಗಳಿಂದ ಸಹ ನಾವು, ಯಾಕಂದ್ರೆ ಆಡು ಮತ್ತು ಕೃಷಿ ಎರಡು ಜೊತೆಗೆ ನಾವು ಕೃಷಿಗೆ ಮತ್ತು ಹೈನುಗಾರಿಕೆ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ, ಇವೆಲ್ಲ ಇದ್ರೆ ನಮಗೆ ಗೊಬ್ಬರ ಸಿಗ್ತದೆ, ನಾವು ಗೊಬ್ಬರದಕ್ಕೆ ನಾವು ಡಿಪೆಂಡಿಂಗ್ ಆಗಲ್ಲ, ಖರ್ಚು ಕಡಿಮೆ ಆಗ್ತದೆ, ವೆಚ್ಚಗಳು ಆಗೋದಿಲ್ಲ. ಲಾಭ ಜಾಸ್ತಿ ಆಗ್ತದೆ. ಇಂಥ ಒಂದು ಇದನ್ನು ಅಳವಡಿಸ್ಕೊಂಡು ಮತ್ತು ಬೇರೆ ಬೇರೆ ಈ ಮಳೆ ನೀರಿನ ಒಂದು ಸಂರಕ್ಷಣೆ ಮತ್ತು ಇಂಟರ್ ಟೆರೆಸ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಬಿಲ್ಡಿಂಗ್ ಆಗಿರ್ಬೋದು, ಸ್ಕೂಪಿಂಗ್ ಆಗಿರ್ಬೋದು, ಮಣ್ಣಿನ ಸಂರಕ್ಷಣೆ, ನೀರಿನ ಸಂರಕ್ಷಣೆ ಇವೆಲ್ಲ ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಂಡಾಗ ಮಾತ್ರ ನಮ್ಮ ಮಳೆಯಾಶ್ರಿತ ಪ್ರದೇಶದಲ್ಲಿ ಲಾಭ ಮಾಡಲಿಕ್ಕೆ ಆಗುತ್ತೆ. ಈಗ ನನಗನಿಸುತ್ತೆ ತಾವು ತಜ್ಞರಾಗಿ ಏನು ಹೇಳ್ತೀರಿ, ಯಾಕಂದರೆ ಸಾಕಷ್ಟು ಸರ್ಕಾರ ಯೋಜನೆಗಳನ್ನು ತರ್ತಾ ಇದೆ, ವಿಶೇಷವಾಗಿ ಉದ್ಯೋಗ ಖಾತ್ರಿ ಯೋಜನೆ ಇರ್ಬೋದು, ಬೇರೆ ಬೇರೆ ಯೋಜನೆಗಳು ರೈತರಿಗಾಗಿದ್ದಾವೆ. ಈ ರೈತರಿಗೆ ಅದರ ಬಗ್ಗೆ ತಿಳುವಳಿಕೆ, ಅದ್ರ ಬಗ್ಗೆ ಉಪಯೋಗ ಎಷ್ಟರ ಮಟ್ಟಿಗೆ ಪಡಿತಿದ್ದಾರೆ ಅಂತಕ್ಕಂಥದ್ದು ಏನಾದರೂ ಅದರದ್ದು ಇನ್ನೂ ರೈತರು ಹೆಚ್ಚಾಗಿ ಅದರ ಉಪಯೋಗ ಪಡ್ಕೋಬೇಕಂತ ಹೇಳ್ತೀರ ತಾವು ಹೇಗೆ? ಇನ್ನು ರೈತರು ಹೆಚ್ಚಾಗಿ ಉಪಯೋಗ ಪಡ್ಕೋಬೇಕಾಗತ್ತೆ, ಯಾಕಂದರೆ ಸಾಕಷ್ಟು ಕಾರ್ಯಕ್ರಮಗಳು ಸರ್ಕಾರದಿಂದ ಇದ್ದಾವೆ. ಎನ್ ಆರ್ ಇ ಜಿ ಆಗಬಹುದು, ಬೇರೆ ಎಲ್ಲ ಇಲಾಖೆಗಳ ಸವಲತ್ತುಗಳು, ಸಾಕಷ್ಟು ಸೌಲಭ್ಯಗಳು ಇರ್ತವೆ. ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ ಮತ್ತು ಎಲ್ಲ ಇಲಾಖೆಗಳು, ಕೃಷಿ ಕೃಷಿಗೆ ಸಂಬಂಧಿತ ಇಲಾಖೆಗಳ ಈ ಕೃಷಿ ಮತ್ತು ಅದರ ಕೃಷಿ ಉಪಕಸಬುಗಳು ಎಲ್ಲಾನು ಅಳವಡಿಸಿಕೊಂಡಲ್ಲಿ ಮಾತ್ರ ಇದಾಗುತ್ತೆ. ಇನ್ನು ರೈತರು ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ತಿಳ್ಕೊಂಡು ಅಳವಡಿಸಿಕೊಂಡಲ್ಲಿ ಅದರ ಅವರ ಆದಾಯ ಹೆಚ್ಚಾಗಕ್ಕೆ ಯಾವುದೇ ಒಂದು ತೊಂದರೆ ಇಲ್ಲ, ಅದನ್ನು ಸಮಗ್ರವಾಗಿ ಉಪಯೋಗ ಮಾಡ್ಕೋಬೇಕು. ಈಗ ಒಣಬೇಸಾಯಕ್ಕೆ ಬಂದಾಗ ಒಣಬೇಸಾಯ ರೈತರು ಸಾಮಾನ್ಯವಾಗಿ ಬೆಳೆದು ಜೋಳ ಬೆಳೀತಾರೆ, ಕೆಲವೊಂದು ನವಣೆಗಳನ್ನು ಬೆಳೀತಾರೆ, ಮಕ್ಕಳಿ ಕಾಳುಗಳನ್ನು ಬೆಳೀತಾರೆ, ಹೆಸರು, ತೊಗರಿ, ವಿಶೇಷವಾಗಿ ಒಣಬೇಸದಲ್ಲಿ ಇವೇ ಬೆಳೆಗಳು, ಬಿಳಿಜೋಳ, ಕಡಲೆ. ಇಲ್ಲಿ ಏನು ಮಾಡ್ತಾರೆ ರೈತರು, ಬೆಳೆದ ತಕ್ಷಣ ಮಾರುಕಟ್ಟೆಗೆ ತೊಗೊಂಡು ಹೋಗ್ಬಿಡ್ತಾರೆ, ಮಾರುಕಟ್ಟೆಯಲ್ಲಿ ಬೆಲೆ ಇರೋದಿಲ್ಲ. ಇಲ್ಲಿ ರೈತರು ಹೇಗೆ ನಿರ್ಧಾರ ಮಾಡಬೇಕು, ನಾನು ಈ ವರ್ಷ 5 ಎಕರೆ ಭೂಮಿ ಇತ್ತಪ್ಪ ಅಂದರೆ ನಂದು 1-2 ಎಕರೆ ಬೇಯಿ ಹಾಕಬೇಕು, ಈ ಬೆಳೆ ಹಾಕಬೇಕು, ಇನ್ನೊಂದು 2 ಎಕರೆದಲ್ಲಿ ಆ ಬೆಳೆ ಹಾಕಬೇಕು ಅಂತಕ್ಕಂಥದ್ದು ಹೇಗೆ ನಿರ್ಧಾರ ಮಾಡ್ತಕ್ಕಂಥ ಒಂದು ಇಲ್ಲಿ ತೊಗೋಬೇಕಾಗತ್ತೆ, ಯೋಚನೆಗಳನ್ನು ಮಾಡಬೇಕಾಗತ್ತೆ. ನಿರ್ಧಾರ ಮಾಡೋದು ಬೆಲೆ ಸಿಗೋದಿಲ್ಲ ಅಂತ ಹೇಳ್ತಾರೆ ರೈತರು, ಯಾವ ರೀತಿ ರೈತರು ಬೆಳೆಗಳ ಬದಲಾವಣೆ ಮಾಡ್ಕೋಬೇಕಾಗತ್ತೆ? ಇಲ್ಲಿ ಹೆಚ್ಚಿನ ಮುಖ್ಯವಾಗಿ ನಮ್ಮ ಈ ಭಾಗದಲ್ಲಿ ಬೆಳೀತಕ್ಕಂಥ ಬೆಳೆಗಳಂತಂದ್ರೆ ಜೋಳ ಕಡಲೆ ತೊಗರಿ, ಹತ್ತಿ, ಮೆಣಸಿನಕಾಯಿ. ಈ ಒಂದು ಬೆಳೆಗಳಲ್ಲಿ ನಾವು ಮೆಣಸಿನಕಾಯಿ ಬೆಳೆದಲ್ಲಿ ಲಾಭ ಜಾಸ್ತಿ ಇದೆ, ಹತ್ತಿ ಬೆಳೆದಲ್ಲಿ ಲಾಭ ಜಾಸ್ತಿ. ಇವೆಲ್ಲ ಕಮರ್ಷಿಯಲ್ ಕ್ರಾಪ್ಸ್ ಅಂತ ಹೇಳ್ತೇವೆ ನಾವು, ಹೆಚ್ಚು ಆದಾಯ ಬರ್ತಕ್ಕಂಥ ಬೆಳೆಗಳು. ಅದರ ಜೊತೆಗೆ ನಾವು ಈ ಎರಡನೇ ಬೆಳೆಯಾಗಿ ನಾವು ಜೋಳನ ಬೆಳಿಬೋದು. ಎರಡನೇ ಬೆಳೆಯಲ್ಲಿ ಕಡಿಮೆ ಮಣ್ಣಿನ ತೇವಾಂಶ ಇರ್ತಕ್ಕಂಥ ಒಂದು ಜಾಗದಲ್ಲಿ ಬರ್ತಕ್ಕಂಥಂದ್ರೆ ಹಿಂಗಾರಿ ಜೋಳ. ಹಿಂಗಾರಿ ಜೋಳ ಜೊತೆಗೆ ನಾವು ಶೇಂಗಾ ಹಾಕ್ಬೋದು, ಅದ್ರ ಜೊತೆಗೆ ಮತ್ತೆ ಬೇರೆ ಬೇರೆ ಬೆಳೆಗಳನ್ನು ಸಹ ಉಪಯೋಗ ಮಾಡ್ಕೊಂಡು ಬೆಳಿಬೋದು. ಮತ್ತು ಇನ್ನು ಅಂತಂದರೆ ನಾವು ಅದನ್ನು ಬೇಳೆಗೆ ನಮಗೆ ಕಡಲೆಗೆ ರೇಟ್ ಇಲ್ಲ ಅಂತಂದರೆ ನಾವು ಅದನ್ನು ಬೇಳೆ ಮಾಡಿಸ್ಕೊಂಡು ಮಾಡಿದರೆ ಇನ್ನು ಲಾಭ ಮಾಡ್ತದೆ. ಅದಕ್ಕೆ ವ್ಯಾಲ್ಯೂ ಅಡಿಷನ್, ಮೌಲ್ಯವರ್ಧನೆ ಮಾಡಬೇಕು. ಮೌಲ್ಯವರ್ಧನೆ ಮಾಡಿ ಬೇರೆ ನಮ್ಮ ಹಿಟ್ಟು ಮಾಡಿ ಅದನ್ನು ಪ್ಯಾಕೆಟ್ ಮಾಡಿದ್ರು ಕೂಡ ಚೆನ್ನಾಗಿದೆ. ಈಗ ಮೊನ್ನೆ ಒಂದು ರೈತರು ಸಿನ್ನೂರಿನಲ್ಲಿ ಒಬ್ಬ ರೈತರು ಹೇಳ್ತಾ ಇದ್ರು ಏನಂತಂದ್ರೆ, ಸರ್ ನವಣೆ ಬೆಳೆ ಅಂತ ಹೇಳಿದ್ರೆ ನನಗೆ ನವಣೆ ಬೆಳೆದೆ ಇಲ್ಲಿ ಮಾರ್ಕೆಟಿಗೆ ಬಂದರೆ ಅದು ಖರೀದಿ ಆಗ್ತಾ ಇಲ್ಲ, ತಗೊಳ್ಳೋರಿಲ್ಲ ಅಂತಕ್ಕಂಥದ್ದು. ಇಲ್ಲಿ ಹೇಗೆ ರೈತರು ಏನು ಮಾಡ್ಬೇಕಂತೀರಿ, ಇಲ್ಲಿ ಯಾವ ರೀತಿ ನೇರವಾಗಿ ನವಣೆ ಬೆಳೆದು ಮತ್ತು ನವಣೆ ಈಗ ನೋಡಿ ಮಾರ್ಕೆಟಲ್ಲಿ ನವಣಕ್ಕೆ ಕೇಳಿದರೆ 60-70 ರೂಪಾಯಿ ಕೆ ಜಿ ಹೇಳ್ತಾರೆ, ಅದೇ ನವಣೆಯನ್ನು ಮಾರುಕಟ್ಟೆಯಲ್ಲಿ 2,000 ರೂಪಾಯಿ ಕ್ವಿಂಟಲು 2,300-400 ಕೇಳ್ತಾರೆ. ಇಲ್ಲಿ ಹೇಗೆ ರೈತರು ಯೋಚನೆ ಮಾಡ್ಬೇಕಂತೀರಿ? ಈಗ ನವಣೆ ಅಂತಂದರೆ ಈಗ ನಮ್ಮಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪ್ರೊಸೆಸಿಂಗ್ ಅದಕ್ಕೆಲ್ಲ ಸಂಸ್ಕರಣೆ ಒಂದು ಘಟಕ ಇದ್ದಾವೆ. ನಮ್ಮ ಸಂಸ್ಕರಣೆ ಘಟಕದಲ್ಲಿ ನವಣೆಯಿಂದ ಅನೇಕ ಉತ್ಪನ್ನಗಳನ್ನು ತಯಾರು ಮಾಡ್ಕೊಂತ ಒಂದು ಘಟಕನೂ ಇದೆ. ಅದನ್ನು ನಮ್ಮಲ್ಲೇ ಸಾಕಷ್ಟು ಹೊರಗಿನಿಂದ ಬಂದಿರ್ತ ನಮ್ಮ ವಿದ್ಯಾರ್ಥಿ ಅನ್ನೋದು ಸ್ಟಾರ್ಟ್ಅಪ್ ಮಾಡಿ ಅವರೇ ಒಂದು ಎಂಟರ್ಪ್ರಿನರ್ ಆಗಿ ಈಗ ಮಿಸ್ಟರ್ ಮಿಲ್ಲೆಟ್ ಅಂತಂದೊಂದು ಬ್ರೆಡ್ ಅನ್ನು ಪ್ರಿಪೇರ್ ಮಾಡ್ತಾರೆ. ಅಂತ ಒಂದು ಇವರಿಗೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ನೇರವಾಗಿ ಒಂದು ಕನೆಕ್ಷನ್ ಬರಬೇಕಾಗತ್ತೆ. ಅವರು ಬಂದು ಕೇಳಿದಾಗ ನಮ್ಮ ಇವರು ಸ್ಟಾರ್ಟ್ಅಪ್ನವ್ರನ್ನ ಅವ್ರನ್ನ ಒಂದು ನಂಬರ್ ತಗೊಂಡು ಅವ್ರಿಗೆ ಡೈರೆಕ್ಟ್ ಆಗಿ ಮಾರ್ಕೆಟ್ ಮಾಡೋದ್ರಿಂದ ಅವರಿಗೆ ಲಿಂಕ್ ಸಿಗ್ತೀವಿ. ಅವರಿಗೆ ಸಾಕಷ್ಟು ಬೇಡಿಕೆ ಇದೆ ನವಣೆಗೆ, ಯಾಕಂದ್ರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಆಹಾರ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳಲು ಸಾಕಷ್ಟು ನವಣೆಯನ್ನು ಬೇಕಾಗುತ್ತೆ. ಅದನ್ನ ಆ ಒಂದು ಸಂದರ್ಭದಲ್ಲಿ ಮಾರ್ಕೆಟ್ ಅವ್ರಿಗೆ ಸಿಗದಿರ್ಬೋದು, ಆದರೆ ಅವರು ನೇರವಾಗಿ ವಿಶ್ವವಿದ್ಯಾಲಯಕ್ಕೆ ಅಥವಾ ನಮ್ಮ ಕೃಷಿ ಇಲಾಖೆಯ ಅಧಿಕಾರಿಗಳ ಒಂದು ಸಂಪರ್ಕವಿದ್ದಲ್ಲಿ ಅವರು ಒಳ್ಳೆಯ ಒಂದು ಮಾರ್ಕೆಟ್ ಒಂದು ಲಿಂಕನ್ನ ಕೊಡ್ತಾ ಒಂದು ಸಂದರ್ಭ ಆಗ್ತದೆ. ಈಗ ಬೆಲೆ ಮುನ್ಸೂಚನೆಯನ್ನು ತಿಳ್ಕೊಳ್ಳಿಕ್ಕೆ ರೈತರಿಗೆ ಏನಾದರೂ ಒಂದು ಏನಾದರೂ ಇದೆ ಅಂತೀರ ತಾವು? ರೈತರಿಗೆ ಬೆಲೆ ಮುನ್ಸೂಚನೆ, ಮುಂದಿನ ವರ್ಷ ಈ ಒಂದು ಬೆಳೆಗಳಿಗೆ ಚೆನ್ನಾಗಿ ಬೆಲೆ ಬರುತ್ತೆ, ಈ ಬೆಳೆಗೆ ಹೋದರೆ ಚೆನ್ನಾಗಿರತಕ್ಕಂಥದ್ದು, ಏನಾದರೂ ಮುನ್ಸೂಚನೆ ತಿಳ್ಕೊಳ್ಳಿಕ್ಕೆ ಯಾವ ಥರ ಸ್ಟಡಿ ಮಾಡಬೇಕು ರೈತರಲ್ಲಿ ಮಾರುಕಟ್ಟೆಯಲ್ಲಿ? ಮಾರುಕಟ್ಟೆಯಲ್ಲಿ ಯಾಕಂದ್ರೆ ಈ ಸರ್ತಿ ಒಂದು ಬೆಳೆ ಇಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಅದು ಜಾಸ್ತಿ ಬಂದ್ರೆ ಬರಬಹುದು. ಈ ಸರ್ ಉದಾಹರಣೆ ಅಂತಂದ್ರೆ ಈ ಸಲ ಮೆಣಸಿನಕಾಯಿ ಬ್ಯಾಡಗಿ ಮೆಣಸಿನಕಾಯಿ 50,000 ರೂಪಾಯಿ ಕ್ವಿಂಟಲ್ ಮಾರ್ತು, ಹೋದ ಸಲ ಅದೇ ಮೆಣಸಿನಕಾಯಿ 20-25,000 ಇತ್ತು. ಈ ತರ ರೇಟ್ ಭಯಂಕರ ವೇರಿಯೇಷನ್ ಆಗಿಬಿಡುತ್ತೆ, ಬಹಳಷ್ಟು ಸಮಸ್ಯೆ ಬರುತ್ತೆ. ಇದನ್ನ ಸ್ಟಡಿ ಮಾಡಲಿಕ್ಕೆ ರೈತರಿಗೆ ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಏನಾದರೂ ಒಂದು ವಿಂಗ್ ಏನಾದ್ರು ಇದೆಯಾ ಇದನ್ನ ಸ್ಟಡಿ ಮಾಡಿ ರೈತರಿಗೆ ಸಲಹೆ ಸೂಚನೆಗಳನ್ನು ಕೊಡಲಿಕ್ಕೆ? ಈಗ ಇದನ್ನ ನಾವು ಸಲಹೆ ಸೂಚನೆ ಮಾಡೋದು ಸಡನ್ ಆಗಿ ಏನಾಗತ್ತೆ ಅಂದ್ರೆ ರೈತರಲ್ಲಿ ಒಂದು ಅಭಿಪ್ರಾಯ ಅಂತಂದ್ರೆ ಈ ವರ್ಷ ಬೆಲೆ ಇದ್ರೆ ನೆಕ್ಸ್ಟ್ ಇಯರ್ ಅದನ್ನೇ ಜಾಸ್ತಿ ಆಗಿಬಿಡುತ್ತೆ. ಹೌದು, ಜನರಲ್ ಆಗಿ ಅವರ ಒಂದು ಮಾನಸಿಕ ನಾಳೆ ನಮಗೆ ಬರಬಹುದು ಅಂತಂದ್ರೆ ಆ ವರ್ಷ ಹೆಚ್ಚಿಗೆ ಹಾಕಿದ ತಕ್ಷಣ ಆಟೋಮೆಟಿಕ್ ಆಗಿ ಮಾರ್ಕೆಟ್ ಗ್ಲಟ್ ಆಗಿ ಬೆಳೆ ಕುಸಿತ. ಆದರೆ ಸಮಗ್ರವಾಗಿ ನಾವು ಅದನ್ನ ಆಗ್ತಾ ಇದ್ರೆ ಅಷ್ಟೇ ಇದ್ರೆ ಅದ್ರ ಬೆಲೆ ನಿರಂತರವಾಗಿರ್ತದೆ. ಆದರೆ ನಾವು ಈ ವರ್ಷ ಇದಕ್ಕೆ ಹೆಚ್ಚಿನ ಬೆಲೆ ಬಂದು ನೆಕ್ಸ್ಟ್ ಇಯರ್ ಕಡಿಮೆ ಮಾಡ್ತಾರಂತಂದ್ರೆ ಗ್ಯಾರಂಟಿಲಿ ನೆಕ್ಸ್ಟ್ ಇಯರ್ ಜಾಸ್ತಿ ಮಾಡ್ಬೋದು. ಆಲ್ಟರ್ನೇಟಿವ್ ನಾವು ಅದನ್ನ ಪ್ಲಾನ್ ಮಾಡಿಕೊಂಡು, ಉದಾಹರಣೆ ನಾವು ಅದಕ್ಕೆ ಬೇಡಿಕೆ ಒಂದು ಹಸಿಮೆಣಸಿಗೂ ಬರ್ಬೋದು ಒಣಮೆಣಸಿಗೂ ಬರ್ಬೋದು. ಹಸಿಮೆಣಸು ಬೇಡಿಕೆ ಜಾಸ್ತಿ ಬಂದಾಗ ಅದನ್ನು ಕೊಡ್ಬೋದು. ಈ ವರ್ಷ ಅದೇ ರೀತಿ ಆಗಿರೋದು, ಹಸಿಮೆಣಸಿಗೂ ಸಹ ಹೆಚ್ಚಿನ ಒಂದು ಬೇಡಿಕೆ ಇರೋದ್ರಿಂದ ಅವಾಗಲೂ ಕೊಡ್ಬೋದು. ಇಲ್ಲಾಂದ್ರೆ ಕೆಲವೊಂದು ನಾವು ಅದನ್ನು ಒಣಮೆಣಸನ್ನೇ ಉಪಯೋಗ ಮಾಡಬೇಕಂದ್ರೆ ಅದನ್ನು ನಾವು ಇಟ್ಟುಕೊಂಡು ಅದಕ್ಕೆ ಮುಂದಿನ ಮಾಡ್ಕೋಬಹುದು. ಅದಕ್ಕೆ ಸ್ಟೋರೇಜು ಎಲ್ಲವನ್ನು ಅದನ್ನು ವ್ಯವಸ್ಥೆ ಮಾಡ್ಕೋಬೇಕು. ಈಗ ಮತ್ತೊಂದು ಪ್ರಮುಖವಾದದ್ದು ಬೆಂಬಲ ಬೆಲೆ ಯೋಜನೆ ಸರ್ಕಾರ ತರ್ತಾ ಇದೆ. ಬೆಂಬಲ ಬೆಲೆ ಯೋಜನೆಯಲ್ಲಿ ಖರೀದಿ ಅಂತಕ್ಕಂಥ ವಿಚಾರ ಬರ್ತಾ ಇದ್ದಾವೆ. ರೈತರು ಸಾಮಾನ್ಯವಾಗಿ ಹೇಳೋದು, ಇಲ್ಲ ನಮ್ಮ ಬೆಲೆಗೆ ಮುಂಚಿತವಾಗಿ ರೇಟ್ ಹೇಳಿಬಿಡ್ರಿ, ರೇಟ್ ಹೇಳಿದರೆ ನಾವು ಇಷ್ಟಿಷ್ಟು ಬೆಳೆಯನ್ನು ಈ ಒಂದು ಕ್ಷೇತ್ರದಲ್ಲಿ ಹಾಕೋತೀವಿ ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ಮಾಡ್ತಾ ಇರ್ತಾರೆ. ಬೆಲೆ ನಿರ್ಧಾರ ಆಗೋದು ಎಲ್ಲ ಯಾರ ಕೈಯಲ್ಲಿ ಇರೋದಿಲ್ಲ, ಅದು ಬೆಲೆ ಹೇಗೋ ಮಾರುಕಟ್ಟೆಯಲ್ಲಿ ಬೇಡಿಕೆ ಮೇಲೆ ಅನುಗುಣವಾಗಿ ನಿರ್ಧಾರ ಆಗ್ತಿರುತ್ತೆ. ಬೆಂಬಲ ಬೆಲೆ ಯೋಜನೆ ಲಾಭ ನಮ್ಮ ರೈತರು ಪಡಿತಾ ಇದ್ದಾರೆ ಅಂತೀರಾ, ಹೇಗೆ? ಇಲ್ಲ, ಬೆಂಬಲ ಬೆಲೆ, ಬೆಂಬಲ ಬೆಲೆ ನಮ್ಮ ಕೆಲವೇ ಕೆಲವೇ ಬೆಳೆಗಳಿಗೆ ಮಾತ್ರ ಬೆಂಬಲ ಬೆಲೆ, ಎಲ್ಲ ಬೆಳೆಗಳಿಗೆಲ್ಲ. ಅತ್ಯವಶ್ಯಕವಾಗಿರ್ತಕ್ಕಂಥ ಬೆಳೆಗಳಂದ್ರೆ ಭತ್ತ ಆಗಿರ್ಬೋದು, ಇನ್ನ ಗೋಂಜಾಳ ಆಗಿರ್ಬೋದು, ಕೆಲವೊಂದು ಬೆಳೆಗಳಿಗೆ ಮಾತ್ರ ನಮಗೆ ಇದೆ, ತೊಗರಿ ಆಗಿರ್ಬೋದು, ಇಂಥ ಬೆಳೆಗಳಿಗೆ ಮಾತ್ರ ಅದು ಬೇಡಿಕೆ ಇದೆ. ಆ ಬೆಂಬಲ ಬೆಲೆನ ಕೆಲವೇ ರೈತರು ಉಪಯೋಗ ಮಾಡ್ಕೊಂತಾರೆ, ಎಲ್ಲ ರೈತರು ಉಪಯೋಗ ಮಾಡ್ಕೊಂಡು, ಯಾಕಂದ್ರೆ ಕೆಲವೊಂದು ಟೈಮ್ ಬೆಂಬಲ ಬೆಲೆಗಿಂತ ರೇಟು ಜಾಸ್ತಿ ಆಗಿರ್ತದೆ, ಕೆಲವೊಂದು ಟೈಮ್ ಕಡಿಮೆ ಆಗಿರ್ತದೆ. ಕಡಿಮೆ ಇದ್ದಾಗ ಬೆಂಬಲ ಬೆಲೆನ ನಮ್ಮ ರೈತರು ಉಪಯೋಗಿಸ್ಕೊಂಡಿರೋದು ಉಂಟು, ಅದು ಹೆಚ್ಚಾದಾಗ ಹೊರಗಡೆ ಮಾರೋದು ಉಂಟು. ನಮಗೆ ಏನಂದ್ರೆ ರೈತರಿಗೆ ಎಲ್ಲಿ ಕಡಿಮೆ ಆಗದಂಗೆ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತಂದು ಬೆಲೆ ನಿಗದಿ ಮಾಡಿದ್ದಾರೆ, ಅಂತ ಬೆಲೆಗಳನ್ನ ರೈತರು ಕೆಲವೊಂದು ಟೈಮು ಉಪಯೋಗ ಮಾಡ್ಕೊಂತದಾರೆ. ಈಗ ಮುಖ್ಯವಾಗಿ ರೈತರಿಗೆ ನನಗೇನಂತಂದ್ರೆ ತಾಂತ್ರಿಕ ಮಾಹಿತಿಯ ಕೊರತೆ, ಕೆಲವೊಮ್ಮೆ ರೈತರಿಗೆ ಹೊಸ ತಳಿಗಳು ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನ ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಕೆಲವು ಅವರೇ ಇನ್ನೂ ಕೆಲವೊಂದು ಟ್ರೆಡಿಷನಲ್ ತಳಿಗಳನ್ನ ಬೆಳೆತಿರ್ತಾರೆ. ಇಲ್ಲಿ ಯಾವ ರೀತಿ ರೈತರು ಎಕ್ಸ್ಪೋಸರ್ ಆಗಬೇಕಿದೆ, ವಿಸ್ತರಣೆ ಯಾವ ರೀತಿ ಒಂದು ಬದಲಾವಣೆ ಆಗಬೇಕಾಗಿದೆ ಅಂತೀರಿ? ವಿಸ್ತರಣೆ ಯಾಕಂದ್ರೆ ರೈತರ ಆದಾಯ ದ್ವಿಗುಣ ಮಾಡಲಿಕ್ಕೆ ಹೊಸ ಹೊಸ ತಂತ್ರಜ್ಞಾನಗಳು ರೈತರ ಮನೆ ಬಾಗಿಲಿಗೆ ಮುಟ್ಟಬೇಕು, ತಿಳುವಳಿಕೆ ಬರಬೇಕು, ಅವರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆಗಿ ಇದನ್ನು ಮಾಡಬೇಕಂತಕ್ಕಂಥ ಒಂದು ಮನಸ್ಥಿತಿ ಬದಲಾವಣೆ ಆಗಬೇಕು, ಅಂದಾಗ ಸಾಧ್ಯ ಆಗತ್ತೆ. ಇಲ್ಲಿ ನಮ್ಮ ಎಕ್ಸ್ಟೆನ್ಷನ್ ವರ್ಕ್ ಅಥವಾ ವಿಸ್ತರಣೆಗಳು ಯಾವ ರೀತಿ ಬದಲಾವಣೆ ಆಗಬೇಕಾಗಿರ್ತಾವೆ? ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ರೈತರಿಗೋಸ್ಕರ ಸಾಕಷ್ಟು ತಾಂತ್ರಿಕತೆಗಳನ್ನು ಪರಿಚಯ ಮಾಡೋಕ್ಕೆ ಸದಾ ಸಿದ್ಧವಾಗಿ ಕೆಲಸ ಮಾಡ್ತದವೆ. ಅದರ ಜೊತೆಗೆ ವಿಸ್ತರಣಾ ಶಿಕ್ಷಣ ಘಟಕಗಳು ಕೂಡ ಇದ್ದಾವೆ, ಮತ್ತು ನಮ್ಮ ವಿಶ್ವವಿದ್ಯಾಲಯನೂ ಇದೆ. ಎಲ್ಲ ಸಂಶೋಧನಾ ಕೇಂದ್ರಗಳು ಇದನ್ನು ನಿರಂತರವಾಗಿ ಕೆಲಸ ಮಾಡಿದ್ರೆ, ಜೊತೆಗೆ ಇಲಾಖೆಯಲ್ಲೂ ಸಹ ಸಾಕಷ್ಟು ಅದನ್ನು ನಾವು ಪರಿಚಯ ಮಾಡ್ತದೆ. ಉದಾಹರಣೆ ಏನಪ್ಪ, ಒಂದು ಹೊಸ ವೆರೈಟಿ ಬಂದಾಗ ಅದನ್ನು ಹೆಚ್ಚಿನ ಮಟ್ಟದಲ್ಲಿ ಇಲಾಖೆಯಿಂದ ಅದನ್ನು ಮಿನಿ ಕಿಟ್ಸ್ ಆಗಿ ನಾವು ವೆರೈಟಿನ ಪರಿಚಯ ಮಾಡಿಸ್ತೀವಿ. ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೀವಿ. ಡೆಮಾನ್ಸ್ಟ್ರೇಷನ್ಸ್ ಇರ್ತೀವಿ, ಕೃಷಿ ಮೇಳಗಳು ಇರ್ತವೆ, ಮತ್ತು ನಮಗೆ ಈ ರೇಡಿಯೋ ಪ್ರೋಗ್ರಾಮ್ಗಳು ಮತ್ತು ಇನ್ನು ಅನೇಕ ಟಿ ವಿ ಮಾಧ್ಯಮಗಳಲ್ಲಿ ಅದನ್ನು ಹೊಸ ಹೊಸ ತಾಂತ್ರಿಕಗಳನ್ನು ಪರಿಚಯ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ರೈತರಿಗೆ ಕೃಷಿ ಒಂದು ಪರಿಕರಗಳಂತಂದ್ರೆ ಮುಖ್ಯವಾದದ್ದು ಬೀಜ. ಉತ್ತಮ ಬೀಜ ಸಿಕ್ತು ಅಂತಂದರೆ ರೈತರು ಸಾಮಾನ್ಯವಾಗಿ ಅಲ್ಲಿ 100%-30% ಒಂದು ರಿಸ್ಕ್ ಕಡಿಮೆ ಆಗತ್ತಂತೆ. ಒಳ್ಳೆ ಬೀಜ, ಒಳ್ಳೆ ಮೊಳಕೆ ಬಂತು, ಚೆನ್ನಾಗಿ ಬಂತು ಅಂತಂದರೆ ಇಲ್ಲಿ ಯಾವ ರೀತಿ ತಮ್ಮ ವಿಶ್ವವಿದ್ಯಾಲಯ ಸಹ ಈ ನಿಟ್ಟಿನಲ್ಲಿ ವಿಚಾರ ಮಾಡ್ತಾ ಇದೆ ಒಳ್ಳೆ ಬೀಜಗಳನ್ನ ರೈತರಿಗೆ ಕೊಡಲಿಕ್ಕೆ? ನಮ್ಮ ವಿಶ್ವವಿದ್ಯಾಲಯದ ಬೀಜ ಉತ್ಪಾದನಾ ಘಟಕ ಒಂದು ಒಳ್ಳೆ ಕೆಲಸವನ್ನು ಮಾಡ್ತದೆ. ಅದರ ಜೊತೆಗೆ ಏನಾಗುತ್ತೆ ಅಂದ್ರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬ್ರೀಡರ್ ವಿಜ್ಞಾನಿಗಳು ಅವರದೇ ಒಂದು ನಿರಂತರವಾಗಿ ನ್ಯೂಕ್ಲಿಯಸ್ ಸೀಡು, ಬ್ರೀಡರ್ ಸೀಡು, ಸರ್ಟಿಫೈಡ್ ಸೀಡ್ಸು, ಫೌಂಡೇಶನ್ ಸೀಡ್ಸು ಮತ್ತು ಟ್ರೂತ್ಫುಲ್ ಲೇಬಲ್ಸ್ TL ಸೀಡ್ಸ್ ಅಂತಂದು ನಾವು ಬೆಳೆದಿರ್ತಕ್ಕಂಥ ಬೀಜಕ್ಕೆ ಸಾಕಷ್ಟು ಬೇಡಿಕೆ ಇದೆ. ನಾವು ಅದನ್ನು ಕಡಲೆ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಬೇರೆ ಇನ್ನಿತರ ಬೆಳೆಗಳ ಬಿಳಿಜೋಳ ಬೀಜದಾಗಿರ್ಬೋದು, ಎಲ್ಲ ನಮ್ಮ ಕೇಂದ್ರಗಳಲ್ಲಿ ಬೆಳೆದು ಅದನ್ನು ಪ್ರೊಸೆಸ್ ಮಾಡಿ ನಾವು ರೈತರಿಗೆ ಮತ್ತು KSSC ಮುಖಾಂತರ ಸಹ ನಾವು ಕೊಡೋಕ್ಕೆ ನಾವು ಸಿದ್ಧರಿದ್ದೀವಿ. ಇನ್ನು ನೀರಾವರಿ ರೈತರಿಗೆ ಬಂದಾಗ, ಈಗ ಒಣಬೇಸಾಯ ರೈತರದ್ದು ಹೇಳಿರ್ತಾವೆ, ನೀರಾವರಿ ರೈತರಿಗೆ ಬಂದಾಗ ಅನುಕೂಲತೆಗಳಿರ್ತವೆ. ಉದಾಹರಣೆ ಅಂತಂದ್ರೆ ಸಾಕಷ್ಟು ನೀರಿರುತ್ತೆ. ಇಲ್ಲಿ ಅವರು ಯಾವ ರೀತಿ ಆದಾಯವನ್ನು ದ್ವಿಗುಣ ಮಾಡಲಿಕ್ಕೆ ಸಾಧ್ಯತೆ ಇದೆ? ಈಗ ನೋಡ್ರಿ, ಸಾಮಾನ್ಯವಾಗಿ ನಮ್ಮ ಭಾಗಕ್ಕೆ ಬಂದಾಗ ಸಾಕಷ್ಟು ನೀರಿರುತ್ತೆ ರೈತರಿಗೆ, ಬರೇ ಭತ್ತ ಬೆಳೀತಾ ಇರ್ತಾರೆ, ಇಲ್ಲಾಂದ್ರೆ ಮೆಣಸಿನಕಾಯಿ, ಹತ್ತಿ, ಭತ್ತ, ಈ ಮೂರು ಬೆಳೆ ಬಿಟ್ಟು ಬೇರೆ ಬೆಳೆಗಳಿಗೆ ಹೋಗಲಿಕ್ಕೆ ಮನಸ್ಸು ಮಾಡೋದಿಲ್ಲ ರೈತರು. ಇಲ್ಲಿ ಯಾವ ರೀತಿ ರೈತರು ಬದಲಾವಣೆ ಆಗಬೇಕಾಗಿದೆ? ನೀರಾವರಿ ಇದೆ, ಈಗ ತಾವು ಹೇಳಿದಾಗೆ ಸಮಗ್ರ ಕೃಷಿ ಮಾಡ್ಬೇಕಂತಕ್ಕಂಥ, ಮೀನು ಸಾಕಾಣಿಕೆ ಮಾಡ್ಬೋದು, ಬೇರೆ ಬೇರೆ ಇಂಟೆನ್ಸಿವ್ ಆಗಿ ಮಾಡಲಿಕ್ಕೆ ಸಾಧ್ಯತೆ ಅಂತಕ್ಕಂಥ ವಿಚಾರ. ಇಲ್ಲಿ ಏನು ಸಲಹೆ ಸೂಚನೆಗಳು ಕೊಡ್ತೀರಿ ರೈತರಿಗೆ? ಇಲ್ಲಿನೂ ಸಹ ಈಗ ನಾವು BT ಕಾಟನ್ ಇದೆ, ಹತ್ತಿ ಬೆಳೆನೂ ಬೆಳಿಬೋದು, ಹತ್ತಿ ಬೆಳೆ ಜೊತೆಗೆ ನಾವು ತರಕಾರಿ ಬೆಳೆಗಳ್ಬೋದು, ತರಕಾರಿ ಜೊತೆಗೆ ಅನೇಕ ಬೆಳೆಗಳು ಈ ಒಂದು ಮಾರ್ಕೆಟಲ್ಲಿ ತರಕಾರಿ ಬೆಳೆಗಳಾಗಿರ್ಬೋದು, ಯಾವುದೇ ಒಂದು ಬೆಳೆಗಳ ಬೇಡಿಕೆ ಅನುಗುಣವಾಗಿ ನಾವು ಬೆಳೆಗಳನ್ನು ಆಯ್ಕೆ ಮಾಡಬೇಕು. ಮತ್ತು ಅದರ ಜೊತೆಗೆ ನಾವು ಅನಿಮಲ್ ಕಂಪನಿ ಅಥವಾ ನಾವು ಪ್ರಾಣಿ ಸಾಕಾಣಿಕೆನ ನೋಡ್ಬೇಕು. ದನಗಳಾಗಿರ್ಬೋದು, ಎಮ್ಮೆಗಳಾಗಿರ್ಬೋದು, ಮೂರು ಎಮ್ಮೆ ಮೂರು ಹಸು ಇದ್ದರಷ್ಟು ಸಹ ಅದನ್ನ ಲಾಭದಲ್ಲಿ ಮಾಡ್ತಕ್ಕಂತ ತೋರಿಸಿದ್ವಿ ನಾವು. ಪ್ರತಿದಿನಕ್ಕೂ ಒಬ್ಬ ನೀರಾವರಿ ಪದ್ಧತಿಯಲ್ಲಿ 580 ರಿಂದ 800 ರೂಪಾಯಿ ಆದಾಯ ಬರ್ತಕ್ಕಂಥದ್ದು ಇದಿದೆ. ದಿನನಿತ್ಯ ಹಾಲು ಇದರಿಂದ ಬರೋದ್ರಿಂದ ಇದೆ. ಅದ್ರ ಜೊತೆಗೆ ಅನೇಕ ಕಾಂಪೊನೆಂಟ್ಸ್ ಹೇಳ್ಬೇಕು, ವರ್ಮಿ ಕಂಪೋಸ್ಟ್ ಆಗಿರ್ಬೋದು, ಸಮಗ್ರ ಕೃಷಿ ಪದ್ಧತಿಗಳು, ಆಡು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಮೀನು ಮರಿ ಮತ್ತು ಕೋಳಿ ಮತ್ತು ಮೀನು ಮರಿ ಅದರದ್ದು ಕೋಳಿ ಇದಕ್ಕೆ ಮೀನಿಗೆ ಬರ್ತಕ್ಕಂಥದ್ದು ಒಂದು ಪದ್ಧತಿಗಳು ಸಹ ಆ ಬಂದಿರತಕ್ಕಂಥ ಗೊಬ್ಬರನ ಸಹ ನಾವು ಭತ್ತಕ್ಕೂ ಹಾಕ್ಬೋದು, ಬೇರೆ ಬೆಳೆಗಳಿಗೂ ಸಹ ಉಪಯೋಗ ಮಾಡ್ತಕ್ಕಂಥ ನೀರಾವರಿ ಇದ್ದಲ್ಲಿ ಭತ್ತಕ್ಕೆ ಅದನಂಗೆ ಒಂದು ಬೆಳೆಯಿಂದ ಮತ್ತೊಂದು ಬೆಳೆಗೆ ಮತ್ತೊಂದು ಬೆಳೆ ಉಪಯೋಗ ಆಗಿ ಅಲ್ಲೇ ನಮ್ಮ ಸಂಪನ್ಮೂಲಗಳು ಅಲ್ಲೇ ಒಂದು ಮಲ್ಟಿಪ್ಲೈ ಆಗ್ತಿರ್ತಾರೆ ಮತ್ತು ಖರ್ಚು ಅಂತ ಕಡಿಮೆ ಆಗುತ್ತೆ, ಉತ್ಪಾದನೆ ಜಾಸ್ತಿ ಆಗುತ್ತೆ, ಎಲ್ಲ ರೀತಿಯಿಂದ ಬೇರೆ ಬೇರೆಯಿಂದ ನಮಗೆ ಆದಾಯ ಜಾಸ್ತಿ ಬರೋದುಂಟು. ಅದ್ರ ಜೊತೆಗೆ ನೀವು ಹೇಳ್ತಕ್ಕಂಥ ಇದೊಂದು ಜೇನು ಸಾಕಾಣಿಕೆ, ಜೇನು ಸಾಕಾಣಿಕೆಯಿಂದ ಸಹ ಅಲ್ಲಿ ಜೇನು ಪೆಟ್ಟಿಗೆಯಲ್ಲಿ ಇಡಬಹುದು. ಈಗ ಒಂದು ವಿಚಾರ, ರೈತರ ಆದಾಯ ದ್ವಿಗುಣ ಆಗ್ಬೇಕಂತಂದ್ರೆ ಕೃಷಿಯಲ್ಲಿ ನಾವು ಏನು ಖರ್ಚು ಮಾಡ್ತಾ ಇರ್ತೀವಲ್ಲ, ಆ ಖರ್ಚು ಕಡಿಮೆ ಆದರೆ ಆಟೋಮೆಟಿಕ್ ಆಗಿ ರೈತರಿಗೆ ಹಣ ಉಳಿಯುತ್ತೆ, ಅಲ್ಲಿ ಲಾಭ ಬರುತ್ತಂತಾರೆ. ಹೇಗೆ ರೈತರು ಖರ್ಚನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ, ರೈತರು ಹೇಗೆ ಖರ್ಚನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ? ಉದಾಹರಣೆ ಹೇಳಬೇಕಂದ್ರೆ ನಾವು ಉತ್ಪಾದನೆ ಹೆಚ್ಚು ಮಾಡಬೇಕು, ಖರ್ಚನ್ನು ಕಡಿಮೆ ಮಾಡಬೇಕು. ಉತ್ಪಾದನೆ ಹೆಚ್ಚು ಮಾಡಬೇಕಂದ್ರೆ ಅಧಿಕ ಇಳುವರಿ ತಳಿಗಳನ್ನು ಫಸ್ಟ್ ಆಯ್ಕೆ ಮಾಡಬೇಕು. ಅಧಿಕ ಇಳುವರಿ ತಳಿಗಳನ್ನು ಆಯ್ಕೆ ಮಾಡಿ ನಮ್ಮ ಸಂಶೋಧನಾ ಕೇಂದ್ರದಿಂದ ಆಗಿರೋ ವಿಶ್ವವಿದ್ಯಾಲಯದಿಂದ ಆಗಿರೋ ಬಿಡುಗಡೆ ಮಾಡತಕ್ಕ ಅಧಿಕ ಇಳುವರಿ ತಳಿಗಳು ಜಿ ಆರ್ ಜಿ 811, 152, TS 3R, ಅದೇ ರೀತಿ ಬೇರೆ ಬೇರೆ ಬೆಳೆಗಳಲ್ಲಿ ಆಯ್ಕೆ ಮಾಡತಕ್ಕಂಥ ಒಂದು ತಳಿ ಒಳ್ಳೆ ಉತ್ಕೃಷ್ಟವಾದ ತಳಿ ಚೆನ್ನಾಗಿರಬೇಕು, ಅದನ್ನು ನಮಗೆ ಗ್ಯಾರಂಟಿ ಇರಬೇಕು. ಅಂಥ ಒಂದು ತಳಿಗಳನ್ನು ತಯಾರಿಕೆ ಮಾಡಬೇಕು, ತಳಿ ಆಯ್ಕೆ. ನೆಕ್ಸ್ಟ್ ನಮಗೆ ಅದನ್ನು ಮಣ್ಣಿನ ಒಂದು ಫಲವತ್ತತೆ, ಮಣ್ಣಿನ ಫಲವತ್ತತೆ ನೋಡಿಲ್ಲ. ನಮ್ಮ ರೈತರು ಮಾಡೋದು ಸಾಕಷ್ಟು ರಾಸಾಯನಿಕ ಗೊಬ್ಬರಕ್ಕೆ ಖರ್ಚು ಮಾಡ್ತಿರ್ತಾರೆ, ಕೀಟನಾಶಕಗಳಿಗೆ ಖರ್ಚು ಮಾಡ್ತಾರೆ, ಮಣ್ಣಿನ ಫಲವತ್ತತೆಯನ್ನು ಖರ್ಚು ಇರಲಾರ್ದು ಹೇಗೆ ಮಾಡ್ಲಿಕ್ಕೆ ಸಾಧ್ಯತೆ ಅಂತಿರ್ತಾವೆ? ಖರ್ಚಲ್ಲಿ ಮಾಡೋದಕ್ಕಂದ್ರೆ ನಮಗೆ ಹಸಿರೆಲೆ ಗೊಬ್ಬರಗಳನ್ನು ಈ ವರ್ಷ ಈಗ ಮಳೆ ಬಂದಿದೆ, ಇಂಥ ಸಂದರ್ಭದಲ್ಲಿ ಹಸಿರೆಲೆ ಗೊಬ್ಬರಗಳನ್ನು ಚೆಲ್ಲಿದ್ರೆ ಸಾಕು, ಒಂದು ಕಲ್ಟಿವೇಟರ್ ಹೊಡೆದ್ರೆ ಸಾಕು, 30-40 ದಿನಕ್ಕೆ ಚೆನ್ನಾಗಿ ಬರ್ತದೆ. ಯಾಕಂದ್ರೆ ಇಲ್ಲಿ ಕಪ್ಪು ಮಣ್ಣು ಜಾಸ್ತಿ ಇರೋದ್ರಿಂದ ಈಜಿಯಾಗಿ ಅದು ಬರ್ತದೆ. ನಮಗೆ ಸಾಕಷ್ಟು ಪೋಷಕಾಂಶಗಳನ್ನು ಅದು ಯಾಡ್ ಮಾಡ್ತದೆ, ಕೊಟ್ಟಿಗೆ ಗೊಬ್ಬರನ್ನು ಸಹ ಕೊಟ್ಟಾಗೆ ನಿಭಾಯಿಸ್ತದೆ. ಯಾಕಂದ್ರೆ ಕೊಟ್ಟಿಗೆ ಗೊಬ್ಬರನ್ನು ಸಿಗೋದಕ್ಕೆ ಭಾಳ ಕಷ್ಟ, ಕೊಟ್ಟಿಗೆ ಗೊಬ್ಬರ ಸಿಕ್ಕರೆ ಅದನ್ನ ಹಾಕೋದ್ರಿಂದ ಫಲವತ್ತತೆಯನ್ನು ಕಾಪಾಡಬಹುದು. ಮಣ್ಣಿನ ಫಲವತ್ತತೆ ಕಾಪಾಡಿ ಮಾಡಿದಾಗ ಮಣ್ಣಿನ ಫಲವತ್ತತೆ ನಂತರ ಬರುವುದು ಮಳೆ ನೀರಿನ ಸಂರಕ್ಷಣೆ. ಮಳೆ ನೀರಿನ ಸಂರಕ್ಷಣೆ ಸಹ ನಮಗೆ ಸಾಕಷ್ಟು ಅದಕ್ಕೆ ಇಂಟರ್ಟೈನ್ ಬಲವನ್ನು ಕೊಡ್ತದೆ, ನಮ್ಮ ಬೆಳೆಗಳಿಗೆ ಬೆಳೆಗೆ ಬಲವನ್ನು ಕೊಡ್ತದೆ, ನೀರಿನ ಹಿಡ್ಕೊಳ್ಳೋ ಶಕ್ತಿ ಆಗ್ತದೆ, ಪೋಷಕಾಂಶಗಳು ಇರ್ತದೆ. ಅದರ ಇಲ್ಲಾಂತಂದ್ರೆ ಎಲ್ಲ ಮಣ್ಣಿನ ಜೊತೆಗೆ ಪೋಷಕಾಂಶಗಳು ಸಹ ನೀರಿನ ಜೊತೆ ಕೊಚ್ಚಿಕೊಂಡು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಅದನ್ನೇ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ. ಆಮೇಲೆ ಇನ್ನೊಂದು ವಿಶೇಷವಾಗಿ ಕಾಂಪೋಸ್ಟ್ ತಯಾರಿಕೆ ಬಗ್ಗೆ ಇರ್ಬೋದು. ಕೃಷಿಯಲ್ಲಿ ಸಾಕಷ್ಟು ಉತ್ಪನ್ನಗಳು ಬರ್ತವೆ ಅಂದರೆ ಕೃಷಿ ಪಳಿಯುಳಿಕೆಗಳು ಬರ್ತವೆ, ಸಸ್ಯದ ಅವಶೇಷಗಳು ಬರ್ತವೆ, ಅದನ್ನೆಲ್ಲ ರೈತರು ಯಾರು ಅದನ್ನು ಪರಿವರ್ತನೆ ಮಾಡಿ ಬಳಸ್ಕೊಳ್ಳೋಕ್ಕೆ ಮನಸ್ಸು ಮಾಡೋದಿಲ್ಲ. ಇಲ್ಲಿ ಹೇಗೆ ಉಳಿಸ್ಬೋದು ದುಡ್ಡನ್ನು ಗೊಬ್ಬರಕಾಯಿ ಖರ್ಚು ಮಾಡಿದಂತೆ, ಎಲ್ಲ ವಸ್ತುಗಳನ್ನು ಸರಿಯಾಗಿ ಸಮಗ್ರವಾಗಿ ಹೇಗೆ ಬಳಸ್ಕೊಳ್ಳಿಕ್ಕೆ ಸಾಧ್ಯತೆ ಅಂತಿರ್ತಾವೆ? ಉದಾಹರಣೆಗೆ ಭತ್ತದಲ್ಲೂ ಸಾಕಷ್ಟು ನೋಡಿ, ಎಲ್ಲ ಕಡೆ ನೋಡ್ತಿರ್ತೀವಿ, ಬರೀ ಬೆಂಕಿ ಹಚ್ಚಿಬಿಡ್ತಾರೆ, ಸುಟ್ಟು ಹಾಕ್ಬಿಡ್ತಾರೆ, ಹತ್ತಿ ಕಟ್ಟಿಗಿರ್ಬೋದು, ಇದ್ರ ಕಟ್ಟಿಗಿರ್ಬೋದು, ಎಲ್ಲ ಹಾಗೆ ಮಾಡ್ತಿರ್ತಾರೆ. ಯಾವುದೇ ಇವನ್ನ ಸುಡಬಾರದು, ಅದು ಮಣ್ಣಲ್ಲಿ ಹಾಕಿದ್ರೆ ಮಣ್ಣಲ್ಲಿ ಹಾಕಿ ನಿಧಾನಕ್ಕೆ ಅದ್ರ ಕೊಳತಾದ್ರೆ ನಮಗೆ ಗೊಬ್ಬರ ಆಗ್ಬೇಕು, ಆ ರೀತಿ ಮಾಡ್ಬೇಕು. ಇಲ್ಲಾಂದ್ರೆ ಬಹಳ ಕೊಳಿತ ಇಲ್ಲದಂತವನಾದ್ರೆ ಬೇರೆ ಸಪರೇಟ್ ಮಾಡಿ ಪೌಡರ್ ಮಾಡಿ ಹತ್ತಿ ಕಟ್ಟಿಗೆನು ಸಹ ಒಂದು ಸ್ಲೆಡ್ಜರ್ ಅಂತ ಇದೆ, ಅದನ್ನು ಸಹ ಅಲ್ಲೇ ಮಾಡಿ ಮಣ್ಣಿನಲ್ಲಿ ಹಾಕ್ತಕ್ಕಂತ ಒಂದು ಮೆಷಿನ್ಸ್ ಇದಾವೆ, ಸ್ಲೆಡ್ಡರ್ ಅಂತ ಬಂದಿದೆ, ಸ್ಲೆಡ್ಡರ್ ಅಂತ ಬಂದಿದೆ. ಮತ್ತು ಈಗ ನಮ್ಮ ಹಾಳುಗಳ ಖರ್ಚು ಜಾಸ್ತಿ ಆಗ್ತದೆ, ಹಾಳುಗಳ ಖರ್ಚು ಜಾಸ್ತಿ ಆಗಾಗ ನಾವು ಯಂತ್ರೋಪಕರಣಗಳ ಮರೆ ಹೋಗಲೇಬೇಕಾಗುತ್ತೆ. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಯಂತ್ರೋಪಕರಣಗಳು ದೊಡ್ಡ ಮಟ್ಟದ ಯಂತ್ರೋಪಕರಣ, ಸಣ್ಣ ಮಟ್ಟದ ಯಂತ್ರೋಪಕರಣಗಳು ಹೋಗ್ಬೋದು. ಅದರ ಜೊತೆಗೆ ದೊಡ್ಡ ಮಟ್ಟದ ಯಂತ್ರೋಪಕರಣ ಆದರೆ ಕೃಷಿ ಯಂತ್ರಧಾರೆ ಅಂತಂದು ಕೃಷಿ ಇಲಾಖೆಯಲ್ಲಿ ಅದು ಇದೆ, ಅಲ್ಲಿ ಎಲ್ಲ ಥರದ ಕಸ್ಟಮೈರಿಂಗ್ ಸೆಂಟರ್ಸ್ ಇದ್ದಾವೆ, ಅಲ್ಲಿ ನಾವು ಮಾಡಿದಾಗ ಬಾಡಿಗೆ ಆಧಾರಿತ ಕೃಷಿ ಉಪಯೋಗ ಮಾಡಿಕೊಂಡು ನಾವು ಲಾಭ ಮಾಡಬೇಕು. ಯಂತ್ರಗಳು ಮಾಡೋದ್ರಿಂದ ನಮಗೆ ಬೇಗ ಕೆಲಸ ಆಗ್ತದೆ ಮತ್ತು ಇಳುವರಿ ಚೆನ್ನಾಗಾಗ್ತದೆ, ನಾವು ಸಮಯವನ್ನು ಸಹ ಉಳಿಬೋದು, ಅದರದ ಕೆಲಸದ ಕಷ್ಟವನ್ನು ಸಹ ಕಡಿಮೆ ಆಗ್ತದೆ. ನೀವು ಹೇಳಿದಂಗೆ ರೈತರು ಮುಖ್ಯವಾಗಿ ಭೂಮಿ ಫಲವತ್ತತೆಯನ್ನು ಜಾಸ್ತಿ ಮಾಡಬೇಕು, ಒಳ್ಳೆ ತಳಿಗಳನ್ನು ಉಪಯೋಗ ಮಾಡಬೇಕು, ಸರಿಯಾದ ಕಾಲದಲ್ಲಿ ಸರಿಯಾಗಿ ಒಂದು ಸೀಸನ್ ನೋಡಿ ಬಿತ್ತನೆ ಮಾಡಬೇಕು, ಆಮೇಲೆ ಮಾರುಕಟ್ಟೆಯನ್ನು ಅನಲೈಸಿಸ್ ಮಾಡಬೇಕು. ರೈತರು 4-5 ವರ್ಷದ ಹಿಂದಿನ ಒಂದು ರೆಕಾರ್ಡ್ಗಳನ್ನು ಯಾವ ರೀತಿ ಬೆಲೆ ಇತ್ತು ಏನು ಅನ್ನೋದನ್ನು ಅನಲೈಸಿಸ್ ಮಾಡಿ ಮುಂದಿನ ಬೆಳೆಗಳಿಗೆ ಹೋಗಬೇಕು. ಆಮೇಲೆ ರೈತರು ಏನು ಮಾಡ್ತಾರೆ, ಒಂದು ತಪ್ಪಂತಂದ್ರೆ ಇಲ್ಲಿ ಒಂದು ಬೆಳೆಗೆ ಹೋಗಿಬಿಡ್ತಾರೆ, ಏಕ ಬೆಳೆ ಪದ್ಧತಿಗೆ ಹೋಗ್ತಾರೆ, ಮೆಣಸಿನಕಾಯಿ ಅಂದರೆ ಮೆಣಸಿನಕಾಯಿ, ಹತ್ತಿ ಅಂದರೆ 10 ಎಕರೆ ಹತ್ತಿ ಹಾಕ್ಬಿಡ್ತಾರೆ. ಇಲ್ಲಿ ಯಾವ ರೀತಿ ಬೆಳೆಗಳನ್ನು, ಇಲ್ಲ ಸರ್ ನಮಗೆ ಮಾಡೋಕ್ಕಾಗಲ್ಲ ಒಂದೇ ಹಾಕ್ಬಿಡ್ತೀವಿ ಅಂತಿರ್ತಾರೆ ಬೆಳೆಗಳನ್ನು. ಯಾಕ್ರೆ 10 ಎಕರೆ ಹತ್ತಿ ಹಾಕಿರಂತಂದ್ರೆ ಇಲ್ಲ ಸರ್ ಎಲ್ಲ ನಮಗೆ ಅದು ಮೊದಲಿಂದ ನಮಗೆ ಪ್ರಾಕ್ಟೀಸ್ ಅದ ಸರ್, ಚೆನ್ನಾಗಿದ್ದು ಬೆಳೆ ನಮಗೆ ಅನುಭವ ಐತಿ, ಮಾಡಿಬಿಡ್ತೀವಿ. ಬೇರೆ ಬೆಳೆಗಳಿಗೆ ಯಾಕೂ ಮನಸ್ಸು ಮಾಡೋದಿಲ್ಲ? ಇಲ್ಲಿ ಹೇಗೆ ಬದಲಾವಣೆ ಮಾಡ್ಕೋಬೇಕಂತಿರ್ತಾವೆ? ಏಕೆ ಅಂದ್ರೆ ರೈತರೇನ ಒಂದೇ ಬೆಳೆಗೆ ಅದು ಮಾನೋ ಕ್ರಾಪಿಂಗ್ ಅನ್ನೋದು ಒಳ್ಳೇದಲ್ಲ. ಯಾಕಂದ್ರೆ ಒಂದೇ ಬೆಳೆ ಬೆಳೀತಿದ್ರೆ ಕೀಟ ಮತ್ತು ರೋಗ ಬಾಧೆನೂ ಜಾಸ್ತಿ ಆಗುತ್ತೆ. ಅದಕ್ಕೆ ಒಂದ್ಸರ್ತಿ ಮಾರ್ಕೆಟ್ ಬೆಲೆ ಬಂದ್ರೂ ಬರೋದು, ಇಲ್ಲಾಂದ್ರೆ ಬರದೇ ಇರ್ಬೋದು. ಅಂತ ಒಂದು ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಬೆಳೆ ಪದ್ಧತಿಗಳನ್ನು ಅಳವಡಿಸಿಕೊಂಡಲ್ಲಿ ಮಾತ್ರ ಅದು ನಿರಂತರವಾದ ಆದಾಯ ಬರೋಕ್ಕೆ ಚೆನ್ನಾಗುತ್ತೆ, ಮತ್ತು ನಮಗೆ ಕೆಲಸನೂ ಹಾಗೇ ಆಗ್ತದೆ. ರೈತರಾಗಿರ್ಬೋದು, ಆಳುಗಳಾಗಿರ್ಬೋದು, ಪ್ರತಿಯೊಬ್ಬರು ನಮಗೆ ಕಂಟಿನ್ಯೂಸ್ ನಮಗೆ ಕೆಲಸ ಆಗುತ್ತದೆ. ನಾವು ಅದನ್ನು ನಮ್ಮ ಕುಟುಂಬದ ಒಂದು ಆಳುಗಳು ಜೊತೆಗೆ ಇದನ್ನು ನಾವು ಕಂಟಿನ್ಯೂಸ್ ಮಾಡೋದಿದ್ರೆ ಮಾತ್ರ ಅದು ಆದಾಯಕ್ಕೆ ಬರೋಕ್ಕೆ. ಬರೀ ಆಳುಗಳಿಂದ ನಾವು ಮಾಡಿ ಹೆಚ್ಚಿನ ಬರ್ತಾ ಸ್ವಲ್ಪ ದಿನದಲ್ಲೇ ಕೆಲಸ ಮುಗಿದೆ, ಬೇರೆ ದಿನಗಳಲ್ಲಿ ಕೆಲಸ ಇಲ್ದಂಗೆ ನಿರಂತರ ಕೆಲಸ ಇರಬೇಕಂದ್ರೆ ಬೇರೆ ಬೇರೆ ಬೆಳೆಗಳನ್ನು ನಾವು ಬೆಳೀತಾ ಇರಬೇಕು. ಅದನ್ನು ಇದ್ದರೆ ಮಾತ್ರ ನಮಗೆ ಆದಾಯ ಆಗಿರ್ಬೋದು, ಅದು ನಿರಂತರವಾಗಿ ನಮ್ಗೆ ಸಿಗ್ತದೆ. ಈಗ 2022ಕ್ಕೆ ರೈತರ ಆದಾಯ ದ್ವಿಗುಣ ಮಾಡಬೇಕಂತಕ್ಕಂಥ ಒಂದು ಗುರಿಯನ್ನು ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಿಗದಿ ಮಾಡಿತ್ತು. ಇನ್ನೂ ರೈತರು ಹೇಳಿದ್ರು ಆದಾಯ ದ್ವಿಗುಣ ಆಗಿಲ್ಲ ಅಂತಕ್ಕಂಥದ್ದು ಕೇಳ್ತಾ ಇದ್ದೇವೆ. ಇದು ಎಲ್ಲಿವರೆಗೆ ಇನ್ನೂ ಯೋಜನೆ ಮುಂದುವರಿತದೆ? ಯಾವ ರೀತಿ ಇದಕ್ಕೆ ವಿಜ್ಞಾನಿಗಳು ಇಲಾಖೆಗಳು ಇನ್ನೂ ಟಾರ್ಗೆಟನ್ನು ಇಟ್ಟುಕೊಂಡಿದ್ದಾವೆ ಅಂತ ಹೇಳ್ತಾರೆ? ಈಗ ಯಾಕಂದ್ರೆ ಆದಾಯ ದ್ವಿಗುಣಗೊಳಿಸೋದು ಒಂದು ಸ್ವಲ್ಪ ಕಷ್ಟದ ಕೆಲಸ 2020 ಕಡಿಮೆ ಸಮಯದಲ್ಲಿ ಅನ್ನೋದು ಒಂದು ಒಂದು ಗೊತ್ತಾಗಿದೆ. ಈಗ ಅದನ್ನು ಇನ್ನ 3-4-5 ವರ್ಷದ ಒಳಗೆ ಅಂದ್ರೆ ಒಂದು 2030 ಒಳಗೆ ನಾವು ಆದಾಯನ ಬೇರೆ ಬೇರೆ ಮೂಲಗಳಿಂದ ಆಗಿ ರೈತರ ಒಂದು ಆದಾಯನ ದ್ವಿಗುಣಗೊಳಿಸೋದಂತ ಒಂದು ಕಾರ್ಯಕ್ರಮಗಳನ್ನು ಸರ್ಕಾರ ಹಮ್ಮಿಕೊಂಡಿದೆ. ಆರ್ಕೆವೈ ಯೋಜನೆ ಆಗಿರ್ಬೋದು, ಕೃಷಿ ಸಿಂಚಾಯಿ ಯೋಜನೆ ಆಗಿರ್ಬೋದು. ಕೃಷಿ ಸಿಂಚಾಯಿ ಯೋಜನೆ ಅಂತಂದ್ರೆ ಒಂದು ಸ್ವಲ್ಪ ಅಮೌಂಟ್ ಮೋರ್ ಕ್ರಾಪ್ ಪರ್ ಡ್ರಾಪ್ ಅಂತಂದ್ರೆ, ಸೊ ಅಂತ ಒಂದು ಯೋಜನೆಗಳಂತಂದ್ರೆ ಹೆಚ್ಚಿನ ಒಂದು ಏರಿಯಾವನ್ನು ನಾವು ಇನ್ಕ್ರೀಸ್ ಮಾಡಬಹುದು. ಅಂತ ಒಂದು ಸಂದರ್ಭದಲ್ಲಿ ಈ ಕೃಷಿ ಸಿಂಚಾಯಿ ಯೋಜನೆ, ಫಸಲ್ ಭೀಮಾ ಯೋಜನೆ, ಎಲ್ಲಾದ್ರೂ ನಾವು ಬೆಳೆ ಕ್ರಾಪ್ ಬೆಳೆ ವಿಮೆ ಯೋಜನೆ ಆ ತರ ಒಂದು ಯೋಜನೆಗಳನ್ನು ಎಲ್ಲ ಬೇರೆ ಬೇರೆ ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ. ಅದ್ರ ಜೊತೆಗೆ ನಮ್ಮ ಆಧುನಿಕ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡು ಸರಿಯಾದ ಸಮಯದಲ್ಲಿ ಬಿತ್ತನೆ ಮತ್ತು ಕಟಾವು ಮಾಡಿದ್ವಿ. ಅದನ್ನು ಮಾರುಕಟ್ಟೆಗೆ ತಗೊಂಡೋಗ್ಬೇಕು. ಮಾರುಕಟ್ಟೆಯಲ್ಲಿ ರೇಟ್ ಇಲ್ಲದಾಗ ನಾವು ಬೇರೆ ಒಂದು ಮಾರ್ಗವನ್ನು ಹುಡುಕಿ ಅದನ್ನು ಮೌಲ್ಯವರ್ಧನೆ ಮಾಡಿದ್ರಿಂದ ಕರೆಕ್ಟ್ ಲಾಭ ಆಗುತ್ತೆ. ಈಗ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಭಾಳ ಆಗ್ತವೆ ಅಂತ ಹೇಳ್ತಿರ್ತಾರೆ, ಇಲ್ಲೂ ಸಹ ಸಾಕಷ್ಟು ಹಾನಿ ಆಗ್ತಾ ಇದೆ ರೈತರಿಗೆ ಅಂತಕ್ಕಂಥದ್ದು, ಇಲ್ಲಿ ತಾವು ತಜ್ಞರಾಗಿ ಏನು ಹೇಳ್ತೀರಿ? ಇಲ್ಲಿ ಹೇಗೆ ಇದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ? ಈಗ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ಸು ನಾವು ಈಗ ಉದಾಹರಣೆ ಮಳೆ, ಅಕಾಲಿಕ ಮಳೆ ನಮಗೆ ಗೊತ್ತೇ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದಿಂದ ಕೆಲವೊಂದು ಮುನ್ಸೂಚನೆಗಳನ್ನು ನಾವು ಕೊಡ್ತಾ ಇದ್ದೀವಿ. ನಮ್ಮ ಮಳೆ ಯಾವ ರೀತಿ ಬರ್ತದೆ, ಯಾವಾಗ ಬರ್ತದೆ, ಹೇಗೆ ಬರ್ತದೆ, ಅದಕ್ಕೆ ತಕ್ಕಂತೆ ಸ್ವಲ್ಪ ಅದನ್ನು ಸಹ ಪಡ್ಕೊಂಡಲ್ಲಿ ನಾವು ಆಗ್ತಕ್ಕಂಥ ಅನಾಹುತಗಳು ಅಥವಾ ವೇಸ್ಟನ್ನು ನಾವು ತಡಿಬೋದು. ಯಾಕಂದರೆ ಇಲ್ಲಾಂದರೆ ಕಳೆದ ಬಾರಿ ಈ ರಾಶಿ ಮಾಡ್ತಕ್ಕಂಥದ್ದೇ ಸಂದರ್ಭದಲ್ಲಿ ಭತ್ತ ಕೊಚ್ಕೊಂಡು ಹೋಗೋದಂಥ ಒಂದು ಇದು ನಿದರ್ಶನಗಳಿದ್ದಾವೆ. ಅಂಥ ಒಂದು ಸಂದರ್ಭದಲ್ಲಿ ಮಳೆ ನೋಡಿಕೊಂಡು ಮೋಡ ನೋಡಿಕೊಂಡು ಅದನ್ನು ನೋಡಿ ನಾವು ಅದಕ್ಕೆ ಮುನ್ನೆಚ್ಚರಿಕೆಗಳನ್ನು ಪಡಿತಕ್ಕಂಥ ಒಂದು ದ್ಯಾಮು ಪ್ರಾಜೆಕ್ಟ್ ಅಂತಂದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅದರ ಅವರು ನಿರಂತರ ಸಂಪರ್ಕ ಹೊಂದಿದ ರೈತರು ಇದನ್ನಾಗಲೇ ಪಡ್ಕೊಂತಾರೆ. ಕಳೆದ ನಿನ್ನೆ ಮೊನ್ನೆನೂ ನನಗೆ ರೈತರು ಕೆಲವರು ಫೋನ್ ಮಾಡಿ ಕೇಳ್ತಿದ್ರು, ಬೇರೆ ರೈತರು ಸರ್ ಹಿಂಗೆ ಮಳೆ ಬರ್ತದಿಲ್ಲ ಅಂತಂತಂದು ಅದನ್ನು ನಾವು ಈ ಇಷ್ಟು ಇದೆ. ಯಾಕಂದ್ರೆ ನಮ್ಮದು ಇರ್ತಕ್ಕಂಥದ್ದು ಡೊಮೈನ್ ಏರಿಯಾ 50 ಕಿಲೋಮೀಟರ್ ರೇಡಿಯಸ್ ಇರೋದ್ರಿಂದ ಎಲ್ಲಾದರೂ ಒಂದು ಕಡೆ ಡೆಫಿನೆಟ್ ಮಳೆ ಬಂದೇ ಬರ್ತದೆ. ಅದನ್ನು ಪ್ರಿಡಿಕ್ಷನ್ ಸ್ವಲ್ಪ ನಾವು ನೋಡಿ ಮಾಡೋದ್ರಿಂದ ನಾವು ಗೆಸ್ ಮಾಡಿ ನಾವು ಆಗ್ತಕ್ಕಂಥ ಅನಾಹುತಗಳನ್ನು ತಡೆಯಬಹುದು. ಒಳ್ಳೆಯದು ಡಾಕ್ಟರ್ ಹನುಮಂತಪ್ಪ ಅವರೇ, ಕೊನೆಯದಾಗಿ ಏನು ಹೇಳ್ತೀರಿ ರೈತರಿಗೆ? ಯಾಕಂದರೆ ಒಂದೇ ಕೈಯಿಂದ ಚಪ್ಪಾಳೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆ ರೈತರ ಆದಾಯ ದ್ವಿಗುಣ ಆಗಬೇಕಾದ್ರೆ ಇಲಾಖೆಯವರು, ವಿಜ್ಞಾನಿಗಳು, ರೈತರು ಎಲ್ಲರೂ ಕೂಡಿ ಚಪ್ಪಾಳೆ ಹೊಡೆದಾಗ ಮಾತ್ರ ಸಾಧ್ಯವಾಗುತ್ತೆ. ಇಲ್ಲಿ ಎಲ್ಲರೂ ಯಾವ ರೀತಿ ಸಮಗ್ರವಾಗಿ, ಸಮಗ್ರ ಬೇಸಾಯ ಎಲ್ಲ, ಎಲ್ಲರೂ ಸಮಗ್ರವಾಗಿ ಹೋಗಬೇಕಾಗಿದೆ. ಈಗ ಉದಾಹರಣೆ ಅಂತಂದರೆ ಈಗ ಎಲ್ಲರೂ ರೈತರು, ವಿಜ್ಞಾನಿಗಳು ಮತ್ತು ಇಲಾಖೆಯವರು ಎಲ್ಲರೂ ಒಂದು ಕೂಡಿ ಮಾಡಿದಲ್ಲಿ ಮಾತ್ರ, ಮತ್ತು ರೈತರು ಯಾವ ಟೈಮಲ್ಲಿ ಯಾವ ಬೆಳೆಯನ್ನು ಹಾಕಬೇಕು, ಹೇಗೆ ಹಾಕಬೇಕು, ಅದನ್ನು ನಿರಂತರ ವಿಜ್ಞಾನಿಗಳ ಸಂಪರ್ಕದಲ್ಲಿ ಇರಬೇಕು. ಮತ್ತು ಇಲಾಖೆಯಲ್ಲಿ ಬರ್ತಕ್ಕಂಥ ಸವಲತ್ತುಗಳು ಎಲ್ಲ ಇಲಾಖೆ, ಈ ಕೃಷಿ ಸಂಬಂಧಿತ ಎಲ್ಲ ಇಲಾಖೆಗಳ ಒಂದು ಸವಲತ್ತುಗಳನ್ನು ಸಹ ಅವರನ್ನು ಅಳವಡಿಸಿಕೊಂಡು ಮಾಡಿದಲ್ಲಿ ಮಾತ್ರ ರೈತರ ಆದಾಯ ದ್ವಿಗುಣಗೊಳ್ಳಕ್ಕೆ ಸಾಧ್ಯ. ಒಳ್ಳೆಯದು ಡಾಕ್ಟರ್ ಹನುಮಂತಪ್ಪರು, ಇದುವರೆಗೆ ರೈತರ ಆದಾಯ ದ್ವಿಗುಣಗೊಳಿಸಲಿಕ್ಕೆ ಏನೇನು ಮಾರ್ಗೋಪಾಯಗಳು ಅಂತಕ್ಕಂಥ ವಿಚಾರವಾಗಿ ಬೆಳಕನ್ನು ಚೆಲ್ಲಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ಮತ್ತು ರೈತರ ಪರವಾಗಿ ತಮಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ನಮಸ್ತೆ. ರೈತ ಬಾಂಧವರೇ, ಇದುವರೆಗೆ ರೈತ ಆದಾಯ ದ್ವಿಗುಣಗೊಳಿಸುವ ಮಾರ್ಗೋಪಾಯಗಳು ಕುರಿತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಂ ಹನುಮಂತಪ್ಪ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಭಾವಲತ್ತಿ.

ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:25. ರೈತ ಬಂಧರಿಗೆ ಕಿರಣ ಜನಪದ ಗೀತೆಗಳಲ್ಲಿ ಕುಷ್ಟಗಿ ತಾಲೂಕಿನ ಜಾಗೀರ್ಗುಡದು ಗ್ರಾಮದ ಬಸವ ಹೆಬ್ಬಳ್ಳಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನು ಆಲಿಸೋಣ. ಬರಗಾಲದ ಮಿತ್ರರು ಸಿರಿಧಾನ್ಯಗಳು. ಬರಗು ಇದ್ರೆ ಬರಗಾಲದಲ್ಲೂ ಬದುಕು. ಬರಗು ತಿಂದವರು ಕಾಂತಿಯಿಂದ ಬೆಳಗುವರು. ಬರಗನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬೆಳಸಿರಿ. ಸಿರಿಧಾನ್ಯ ಸೇವಿಸಿ ರೋಗ ನಿರೋಧಕ ಶಕ್ತಿ ವೃದ್ಧಿಸಿ, ಆರೋಗ್ಯದಲ್ಲಿ ಸಿರಿವಂತರಾಗಿ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಿರಿಧಾನ್ಯ ತಿಂದವರು ಆರೋಗ್ಯದಿಂದ ಸಿರಿವಂತರು. ಸಿರಿಧಾನ್ಯ ಸಿಂಗಾರ, ಆರೋಗ್ಯ ಬಂಗಾರ. ಸಿರಿಧಾನ್ಯ ರೈತರಿಗೆ ವರದಾನ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಮುಂಗೈ ಗೋದೆ ಸಿರಿ ಗಂಧ ಸುಯ್ ಮುಂಗೈ ಗೋದ ಸಿರಿ ಗಂಧ ಸಿ ಮುಂಗೈ ಗೋದ ಸಿರಿ ಗಂಧ ತೋದವ ಯಾರಿಗೆ ಓದೆ ಬಿಡಲಿಗೆ ಸಿ ಹೆರಳಿಗೆ ಓದೆ ಕ್ಯಾದಿಗೆ ಸಿ ಹೆರಳಿಗೆ ಓದೆ ಕ್ಯಾದಿಗೆ ಸಿ ಹೆರಳಿಗೆ ಓದೆ ಕ್ಯಾದಿಗೆ ಸಿ ತಾಟಗಿತ್ತೀನಿ ತಾಟ ಕೊಗರಿ ಬ್ಯಾಡ ಕೀಟಗೈದನೆ ವನದಾಗ ಸುಯ್ ಕೀಟಗೈದನೆ ವನದಾಗ ಸುಯ್ ಕೀಟಗೈದನ ವನದಾಗ ಸುಯ್ ಕೀಟಗೈದನಾ